ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಂದು ವಿಶೇಷವಾದಂತಹ ವಿಚಾರದ ಬಗ್ಗೆ ನಾವು ಲಕ್ಷ್ಯ ಹರಿಸೋಣ. ಅದು ನಮ್ಮ ಪಶುಪಾಲನೆಗೆ ಸಂಬಂಧಪಟ್ಟಂಥದ್ದು ಮತ್ತು ನಮ್ಮ ಜಾನುವಾರುಗಳ ಸಂರಕ್ಷಣೆ ಕುರಿತಾದಂಥದ್ದು. ಸಾಮಾನ್ಯವಾಗಿ ನಾವು ಕೆಲಸ ಮಾಡುವಾಗ ಜಾನುವಾರುಗಳಿಗೆ ಸಾಕಷ್ಟು ಸಂದರ್ಭದೊಳಗೆ ಗಾಯ ಆಗುವಂಥದ್ದನ್ನು ನೋಡ್ತಾ ಇದ್ದೀವಿ. ಆಮೇಲೆ ಬೇರೆ ಬೇರೆ ತೊಂದರೆಗಳು ಕೂಡ ಉಂಟಾಗ್ತಾವ. ಇಂಥ ತೊಂದರೆಗಳನ್ನು ಯಾವ ರೀತಿ ನಾವು ನಿಭಾಯಿಸಬಹುದು, ನಿರ್ವಹಣೆ ಮಾಡಬಹುದು, ಮತ್ತು ನಮ್ಮ ಸುತ್ತಮುತ್ತಲು ಸಿಗುವಂಥ ವಸ್ತುಗಳನ್ನೇ ಬಳಸಿ ಯಾವ ರೀತಿ ಪ್ರಥಮ ಚಿಕಿತ್ಸೆ ಮಾಡಿಕೊಂಡು, ಅಂದರೆ ವೈದ್ಯರ ಕಡೆ ಹೋಗೋದಕ್ಕಿಂತ ಮೊದಲು ಯಾವ ರೀತಿ ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ಒಂದು ಮುಂಜಾಗ್ರತಾ ಕ್ರಮವನ್ನು ತಗೊಳ್ಬೋದು ಅನ್ನೋದನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಈ ವಿಷಯವನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬೀದರ್ ಪಶು ವೈದ್ಯಕೀಯ ಮಹಾವಿದ್ಯಾಲಯದೊಳಗೆ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಶಿವಕುಮಾರ್ ರಡ್ಡೇರ್ ಅವರಿದ್ದಾರೆ. ನಮಸ್ಕಾರ ರಡ್ಡೇರ್ ಅವರು. ನಮಸ್ಕಾರ. ಈಗ ಪ್ರಥಮ ಚಿಕಿತ್ಸೆ ಮಾಡಬೇಕು ಅನ್ನುವಂಥ ಒಂದು ಸಂದರ್ಭದೊಳಗೆ ಯಾಕೆ ಇಂಪಾರ್ಟೆಂಟ್ ಆಗ್ತದೆ, ಯಾಕೆ ಮಹತ್ವದ ಆಗ್ತದೆ ಪ್ರಥಮ ಚಿಕಿತ್ಸೆ ಅನ್ನೋದ್ರ ಬಗ್ಗೆ ಹೇಳ್ತೀರಿ ಮೊದಲಿಗೆ? ಪ್ರಥಮ ಚಿಕಿತ್ಸೆ ಅಂತ ಅಂದ್ರೆ ಯಾವುದೋ ರೋಗ ಬಂದಾಗ, ಅದು ಮನುಷ್ಯರಿಗೆ ಆಗಿರ್ಬಹುದು ಪ್ರಾಣಿಗಳಿಗೆ ಆಗಿರ್ಬಹುದು, ಆ ರೋಗ ಬಂದಾಗ ಪ್ರಾಣಿಗಳಿಗೆ ವೈದ್ಯರಿಗೆ ತೋರಿಸೋದಕ್ಕಿಂತ ಮುಂಚೆನೆ ಮುಖ್ಯವಾಗಿ ರೈತರು ತಮ್ಮ ಮನೆಯಲ್ಲೇ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿಕೊಂಡು, ಉದಾಹರಣೆಗೆ ಈಗ ತಿನ್ನೋ ಎಣ್ಣೆ, ಅಜವಾನ ಇಂತಹ ಪದಾರ್ಥಗಳನ್ನ ಉಪಯೋಗಿಸಿಕೊಂಡೆ ಅವುಗಳಿಗೆ ಒಂದು ತಾತ್ಪೂರ್ತಿಕ ಚಿಕಿತ್ಸೆಯನ್ನು ನೀಡಬಹುದು. ಅಂದ್ರೆ ಅದರಿಂದ ರೋಗ ಉಲ್ಬಣ ಆಗದಾಗ, ಅಂದ್ರೆ ರೋಗ ಒಂದು ಹೆಚ್ಚಾಗದಾಗ ತಡೆಗಟ್ಟಬಹುದು. ಯಾಕಂತಂದ್ರೆ ಇವತ್ತು ಎಲ್ಲಾ ರೈತರಿಗೂ ದನಗಳಿಗೆ ರೋಗ ಬಂದ ತಕ್ಷಣನೇ ಪಶುವೈದ್ಯರು ಬರೋದು ಕಷ್ಟ ಆಗ್ತದೆ, ದೂರ ಇರಬಹುದು, ಆ ಪಶುವೈದ್ಯಕೀಯ ಸಂಸ್ಥೆ ದೂರ ಇರಬಹುದು. ಇಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ, ಅದು ಒಂದು ತಾಸುಗಳು ತಗೋಬಹುದು, ಅವಾಗ ರೋಗ ಉಲ್ಬಣ ಆಗ ಸಂಭವ ಇರ್ತದೆ. ಆದ್ರಿಂದ ಅಂತ ಸಂದರ್ಭಗಳಲ್ಲಿ ನಾವು ಪಶು ಚಿಕಿತ್ಸೆ, ಅದರಲ್ಲೂ ವಿಶೇಷವಾಗಿ ಮನೆಯಲ್ಲೇ ಲಭ್ಯ ಇರತಕ್ಕಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಈ ಪ್ರಥಮ ಚಿಕಿತ್ಸೆ ನೀಡಿದ್ರೆ ರೋಗ ಉಲ್ಬಣ ಆಗದ ಹಾಗೆ ತಡೆಗಟ್ಟಬಹುದು, ಹಾಗೂ ಕೆಲವೊಂದು ಕಾಯಿಲೆಗಳು ಕಡೆ ವಾಸಿ ಆಗುವಂತ ಸಂದರ್ಭ ಇರ್ತದೆ. ಆದ್ರಿಂದ ಇದ್ರ ಬಗ್ಗೆ ನಮ್ಮ ರೈತರಿಗೆ ಒಂದ್ ಸ್ವಲ್ಪ ತಿಳುವಳಿಕೆ ಇದ್ರೆ ಅದು ಅವರಿಗೆ ಬಹಳ ಸಹಾಯ ಆಗ್ಬಹುದು. ಇದು ಬಹಳ ಮುಖ್ಯ ನೋಡ್ರಿ. ಯಾಕಪ್ಪ ಅಂತಂದ್ರೆ ನಮ್ಮ ಮನೆಯೊಳಗೆ ಇರುವಂತಹ ವಸ್ತುಗಳು ಯಾವ ಟೈಮಿಗೆ ಔಷಧಿಯಾಗಿ ಉಪಯೋಗ ಆಗ್ತಾವ ನಮಗ್ ಗೊತ್ತಿರೋದಿಲ್ಲ. ಅಂತ ವಸ್ತುಗಳು ಯಾವ್ದಾವ, ನಮ್ಮ ರೈತರು ಎಂಥವ್ದ ಪದಾರ್ಥಗಳ ಬಗ್ಗೆ ಲಕ್ಷ್ಯ ಕೊಡಬೇಕು ಅಂತೀರಿ? ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಹಿತ್ತಲ ಗಿಡ ಮದ್ದಲ್ಲ ಅಂತ. ಅಂದ್ರೆ ಅನೇಕ ವಸ್ತುಗಳು ಮನೆಯಲ್ಲಿದ್ರು ಅವುಗಳ ಪ್ರಾಮುಖ್ಯತೆ ನಮಗೆ ಗೊತ್ತಿರೋದಿಲ್ಲ. ಈಗ ಉದಾಹರಣೆಗಾಗಿ ನೀರು ಇರ್ತದೆ. ನೀರು ಅನೇಕ ಸಂದರ್ಭಗಳಲ್ಲಿ ರೋಗವನ್ನು ಗುಣಪಡಿಸೋದಕ್ಕೆ ಬಹಳ ಅವಶ್ಯಕವಾಗಿರ್ತದೆ. ಯಾಕಂತಂದ್ರೆ ಈಗ ದನಕ್ಕೆ ಇದು ಬೇದಿ ಅಂತ ಉಚ್ಕೊಳ್ಳೋದು ಅಂತ ನಮ್ಮ ಕಡೆ ಹೇಳ್ತಾರೆ. ಈ ಉಚ್ಕೊಳ್ಳೋದು ಅಂದಾಗ, ಬೇದಿ ಆದಾಗ ದನಗಳಿಂದ ದೇಹದಿಂದ ನೀರು ಬಹಳಷ್ಟು ಹೊರಗೆ ಹೋಗ್ತದೆ. ಇಂತಹ ಸಂದರ್ಭಗಳಲ್ಲಿ ದನಗಳಿಗೆ ಸಾಕಷ್ಟು ಸ್ವಚ್ಛ ಕುಡಿಯೋ ನೀರನ್ನು ಕೊಟ್ರೆ ಆ ರೋಗದ ಅನೇಕ ನಷ್ಟವನ್ನು ನಾವು ಕಡಿಮೆ ಮಾಡಬಹುದು. ನಂತರ ಪಶುವೈದ್ಯರಿಗೆ ತೋರಿಸೋದು ಇದೇ ಇರ್ತದೆ, ಅದಕ್ಕಿಂತ ಮುಂಚೆ ಶುಭ್ರವಾದ ನೀರನ್ನ ಸಾಧ್ಯವಾದಷ್ಟು ಹೆಚ್ಚಿಗೆ ಕುಡಿಸಬೇಕು. ಇದೇ ರೀತಿಯಾಗಿ ರಕ್ತಸ್ರಾವ, ಯಾವುದೋ ಗಾಯದಿಂದ ರಕ್ತ ಹೆಚ್ಚು ಹೋಗಿರಬಹುದು, ಅಥವಾ ದನಗಳು ಕರು ಹಾಕಿದಾಗ ಈಯದ ಅಂತ ಏನ್ ಹೇಳ್ತೀವಿ, ಈದ ಕೂಡ ದನಗಳು ಒಮ್ಮೆ ದಮ್ಮಕ್ಕಲ್ಲಿ ಅದು ಮೇವು ತಿನ್ನೋದಕ್ಕೆ ಆಗೋದಿಲ್ಲ. ಇಂತಹ ಸಂದರ್ಭಗಳಲ್ಲಿ ದನಗಳಿಗೆ ಸ್ವಲ್ಪ ನೀರನ್ನ ಕುಡಿಸಿದ್ರೆ ಅವುಗಳಿಗೆ ಹೆಚ್ಚಿಗೆ ಒಂದು ಶಕ್ತಿ ಬರ್ತದೆ, ಅವು ದನಗಳು ಕ್ರಿಯಾಶೀಲವಾಗಿರ್ತವೆ. ಇದು ನೀರಾಯ್ತು. ಇನ್ನೊಂದಂತಂದ್ರೆ ಸ್ವಚ್ಛವಾದ ಬಟ್ಟೆ. ಈಗ ಬಟ್ಟೆ ಒಂದು ಸಾಮಾನ್ಯ ವಸ್ತು, ವಿಶೇಷವಾಗಿ ಗಾಯವಾದಾಗ ಇದು ಬಹಳ ಸಹಾಯಕ ಬರ್ತದೆ. ಅಂದ್ರೆ ಇದು ಗಾಯದ ಮೇಲೆ ಹಚ್ಚಲಿಕ್ಕೆ, ನೊಣಗಳು ಇತ್ಯಾದಿ ಕೂರದ ಹಾಗೆ ಮಾಡಲಿಕ್ಕೆ, ಅಥವಾ ರಕ್ತಸ್ರಾವ ಆಗದೆ ತಡೆಗಟ್ಟಲಿಕ್ಕೆ ಬಟ್ಟೆಯನ್ನು ನಾವು ಉಪಯೋಗಿಸಬಹುದು. ಇದೇ ರೀತಿಯಾದ ಒಂದು ವಸ್ತು ಅಂದ್ರೆ ಹತ್ತಿ. ಈ ಹತ್ತಿಯನ್ನು ನಾವು ವಿಶೇಷವಾಗಿ ಗಾಯಗಳನ್ನು ಸ್ವಚ್ಛ ಮಾಡಲಿಕ್ಕೆ ಉಪಯೋಗಿಸಬಹುದು, ಹಾಗೂ ರಕ್ತಸ್ರಾವ ಆಗ್ತಿದ್ದಾಗ ಇದನ್ನ ಹತ್ತಿಯನ್ನ ಅದುಮಿಡಿದ್ರೆ ಗಾಯವನ್ನು ವಾಶ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸಬಹುದು. ನಂತರ ಅಂತಂದ್ರೆ ಒಂದು ಸಾಬೂನು. ಸಾಬೂನು ವಿಶೇಷವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಗಾಯ ಮುಂತಾದ ತೊಳೆಯಲಿಕ್ಕೆ ಉಪಯೋಗ ಆಗ್ತದೆ, ಪ್ರಾಣಿಗಳ ದೇಹದ ಹೊರಭಾಗಗಳನ್ನು ಕೂಡ ತೊಳಿಲಿಕ್ಕೆ ಸಹಾಯ ಆಗ್ತದೆ. ಇದರ ಜೊತೆಗೆ ನಾವು ಮನುಷ್ಯರು ದನಗಳ ಒಂದು ರೋಗವನ್ನು ವಾಶ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಕೈಯನ್ನ ಸರಿಯಾಗಿ ತೊಳೆದುಕೊಳ್ಳಲಿಕ್ಕೆ ಈ ಸಾಬೂನು ಬಹಳ ಅವಶ್ಯಕವಾಗಿರುತ್ತೆ. ನಾವು ಉಪಯೋಗ ಮಾಡುವಂತಹ ಸಾಬೂನನ್ನೇ ಸರಿಯಾಗಿ ಬಳಸಬೇಕು. ನಾವು ಉಪಯೋಗ ಮಾಡತಕ್ಕಂಥ ಸಾಬೂನು ಇಲ್ಲಿ ಬಹಳಷ್ಟು ಕೆಲಸವನ್ನು ಕೊಡ್ತದೆ, ಸ್ವಚ್ಛವಾದಂತಹ ಕಾರ್ಯವನ್ನು ಮಾಡ್ತದೆ. ಇದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕೀಟಾಣುನಾಶಕ ಅಥವಾ ಸೋಂಕುನಾಶಕ ದ್ರಾವಣ ಅಥವಾ ಪುಡಿ ಅಂತ ಇಡಬೇಕು. ಈಗ ಸೋಂಕುನಾಶಕ ದ್ರಾವಣ ಯಾಕೆ ಅಂತ ಅಂದ್ರೆ, ಅನೇಕ ಬಾರಿ ದನಗಳಿಗೆ ಗಾಯ ಆದಾಗ ಸೋಂಕು ಹೆಚ್ಚಾಗ ಸಂಭವ ಇರ್ತದೆ, ಅವಾಗ ಒಂದು ನಮ್ಮಲ್ಲಿ ಸೋಂಕುನಾಶಕ ಒಂದು ಪುಡಿ ಅಥವಾ ದ್ರಾವಣ, ದ್ರಾವಣ ಅಂತಂದ್ರೆ ಈಗ ಟಿಂಕ್ಚರ್ ಐಡಿನ್ ಅಂತ ಇರ್ತದೆ, ಪಾರ್ಡಿನ್ ಐಡಿನ್ ಅಂತ ಇರ್ತದೆ, ಅದ್ರ ಮಟ್ಟಿಗೆ ಹೇಳ್ಬೇಕಂದ್ರೆ ಬೇವಿನ ಎಣ್ಣೆ ಕೂಡ ಒಂದು ಒಳ್ಳೆಯ ಸೋಂಕು ನಾಶಕ ಔಷಧಿ. ಪುಡಿ ಅಂತಂದ್ರೆ ಈಗ ಬೋರಿಕ್ ಆಸಿಡ್ ಪುಡಿ ಅಂತ ಸಿಗ್ತದೆ, ಅದು ಒಂದು ಒಳ್ಳೆಯ ಕೀಟಾಣುನಾಶಕ ಪುಡಿ. ಅದೇ ರೀತಿಯಾಗಿ ಪೊಟ್ಯಾಸಿಯಂ ಪರ್ಮಂಗ್ನೇಟ್ ಅಂತ ಬರುತ್ತೆ, ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ. ಅದನ್ನ ಒಂದ್ ಎರಡು ಹರಳುಗಳನ್ನ ರೈತರು ಒಂದ್ ಅರ್ಧ ಬಕೆಟ್ ನೀರಿನಲ್ಲಿ ಕಲಸಿದ್ರೆ ತಿಳಿಗೆಂಪು ಬಣ್ಣದ ಒಂದು ದ್ರಾವಣ ಸಿಗ್ತದೆ, ಅದನ್ನ ಚೆನ್ನಾಗಿ ಗಾಯವನ್ನ ತೊಳಿಲಿಕ್ಕೆ ಉಪಯೋಗಿಸಬಹುದು. ಇಂತ ಯಾವ್ದಾದ್ರು ಒಂದು ಸೋಂಕುನಾಶಕ ಪುಡಿ ಅಥವಾ ದ್ರಾವಣವನ್ನ ಇಟ್ಟಿದ್ರೆ ಅದು ಬಹಳಷ್ಟು ಅನುಕೂಲಕರವಾಗ್ತದೆ. ಇದೇ ರೀತಿಯಾಗಿ ಇನ್ನೊಂದು ಒಳ್ಳೆಯ ಉತ್ತಮ ಕೀಟಾಣುನಾಶಕ ಔಷಧಿ ಅಂತ ಅಂದ್ರೆ ಅಥವಾ ಸೋಂಕುನಾಶಕ ಔಷಧಿ ಅಂದ್ರೆ ಅರಿಶಿನ. ಅರಿಶಿನ ನಮ್ಮ ಪರಂಪರೆಯಲ್ಲಿ ಒಂದು ವಿಶಿಷ್ಟವಾದ ಸ್ಥಾನವನ್ನು ಹೊಂದಿದೆ, ಆದ್ರೆ ಅದರ ಮುಖ್ಯವಾದ ಬೆಲೆ ನಮಗೆ ಗೊತ್ತಿರಲಾರ್ದಾಗಿದೆ. ಅರಿಶಿನ ಒಂದು ಒಳ್ಳೆಯ ಒಂದು ಸೋಂಕುನಾಶಕವಾದ ಔಷಧ, ಇದನ್ನ ಅನೇಕ ಔಷಧಿಗಳಲ್ಲಿ ಕೂಡ ಇದನ್ನು ಉಪಯೋಗಿಸಿದ್ದಾರೆ. ಆದ್ರಿಂದ ದನಗಳಿಗೆ ವಿಶೇಷವಾಗಿ ಗಾಯಗಳಾದಾಗ ಸೋಂಕು ತಗುಲದೇ ಇರೋ ಹಾಗೆ ಈ ಅರಿಶಿನವನ್ನು ಹಚ್ಚಬಹುದು. ಅದೇ ರೀತಿಯಾಗಿ ಇನ್ನೊಂದು ವಸ್ತು ಅಂತಂದ್ರೆ ಇಂಗು. ಇಂಗನ್ನ ನಾವು ಮನೆಯಲ್ಲಿ ಅಡಿಗೆಗೂ ಬಳಸ್ತೇವೆ, ಅದು ಜೀರ್ಣಕ್ರಿಯೆಗೆ ಸಹಾಯವಾಗ್ತದೆ ಅಂತ ಹೇಳ್ತೀವಿ. ಇದೇ ಇಂಗನ್ನ ನಾವು ಒಂದು 25-30 ಗ್ರಾಮ್ ಆಕಳ ಅಥವಾ ಎಮ್ಮೆಗಳಲ್ಲಿ ಉಪಯೋಗಿಸಿದ್ರೆ ಅವು ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ. ಅಂದ್ರೆ ಅವು ದನಗಳ ಮೇವು ತಿಂದ ಇರತಕ್ಕಂಥ ಸಂದರ್ಭದಲ್ಲಿ ಈ ಇಂಗನ್ನ ಕೊಡಬಹುದು. ಆಮೇಲೆ ದನಗಳಲ್ಲಿ ಹೊಟ್ಟೆ ಉಬ್ಬಿರ್ತದೆ, ಹೊಟ್ಟೆ ಉಬ್ಬಿದ ಸಂದರ್ಭಗಳಲ್ಲಿ ಕೂಡ ಒಂದು 25-30 ಗ್ರಾಮ್ ಇಂಗನ್ನ ಕೊಟ್ರೆ ಹೊಟ್ಟೆ ಉಬ್ಬೋದು ಕಡಿಮೆ ಆಗ್ತದೆ. ಇದೇ ರೀತಿಯಾಗಿ ಅಜವಾನ ಕೂಡ ಇಂಗಿನ ತರ, ಇದು ಕೂಡ ಒಂದು ಜೀರ್ಣಕ್ರಿಯೆಗೆ ಒಂದು ಉತ್ತಮವಾದಂತ ಒಂದು ವಸ್ತು. ದನಗಳಿಗೆ ನಾವು ಅಜೀರ್ಣ ಆದಾಗ ಅಥವಾ ಹೊಟ್ಟೆ ಉಬ್ಬಿದಾಗ ಉಪಯೋಗಿಸಬಹುದು. ಇಂಥದೇ ಒಂದು ವಸ್ತು ಅಂತಂದ್ರೆ ಟರ್ಪಂಟೈನ್ ಎಣ್ಣೆ. ಟರ್ಪಂಟೈನ್ ಎಣ್ಣೆ ಅಂತಂದ್ರೆ ಇದು ಒಂಥರ ನೀರಿನ ಬಣ್ಣದಾಗಿರ್ತದೆ. ಇದನ್ನು ನಾವು ದನಗಳಿಗೆ ವಿಶೇಷವಾಗಿ ಗಾಯಗಳಾದಾಗ ಹುಳುಗಳಾಗ್ತವೆ ಗಾಯಗಳಲ್ಲಿ, ಈ ಹುಳುಗಳಾದ ಸಂದರ್ಭದಲ್ಲಿ ಈ ಟರ್ಪಂಟೈನ್ ಎಣ್ಣೆಯನ್ನು ಗಾಯಕ್ಕೆ ಹಾಕಿದ್ರೆ ಹುಳುಗಳು ಸಾಯ್ತವೆ, ಗಾಯ ಬೇಗ ವಾಸಿ ಆಗ್ತದೆ. ಇದರ ಜೊತೆಗೆ ಇನ್ನೂ ಒಂದು ಪ್ರಮುಖ ಉಪಯೋಗ ಈ ಟರ್ಪಂಟೈನ್ ಎಣ್ಣೆದು ಅಂತ ಅಂದ್ರೆ ದನಗಳಿಗೆ ಹೊಟ್ಟೆ ಉಬ್ಬಿದಾಗ ಇದನ್ನ ಕುಡಿಸೋದ್ರಿಂದ ಹೊಟ್ಟೆ ಉಬ್ಬಿದಂತ ಒಂದು ಸಂದರ್ಭ ಕಡಿಮೆ ಆಗ್ತದೆ. ಆದ್ರಿಂದ ಈ ಟರ್ಪಂಟೈನ್ ಎಣ್ಣೆಯನ್ನು ಅಲ್ಲಿ ಕೂಡ ಉಪಯೋಗಿಸಬಹುದು. ಈ ಟರ್ಪಂಟೈನ್ ಎಣ್ಣೆ ತರದೇ ಒಂದು ವಸ್ತು ಅಂತಂದ್ರೆ ಟರ್ಪಂಟೈನ್ ಲಿನಮೆಂಟ್ ಅಂತ ಬರುತ್ತೆ. ಅಂದ್ರೆ ಇದು ಒಂದು ಹಾಲಿನಂತ ದ್ರಾವಣ ಇರ್ತದೆ. ಇದು ಟರ್ಪಂಟೈನ್ ಎಣ್ಣೆ ತರ ನೀರಿನ ತರ ಇರಲ್ಲ, ಇದು ಹಾಲಿನ ತರ ಬೆಳ್ಳಗೆ ಬಣ್ಣದ ಇರ್ತದೆ. ಇದನ್ನ ದನಗಳಿಗೆ ಕಾಲು ಉಳುಕಿದಾಗ, ಸಂದು ಸರಿದಾಗ, ಕಾಲು ಕುಂಟು ಬಿದ್ದಾಗ ಇಂತಹ ಸಂದರ್ಭಗಳಲ್ಲಿ ಸ್ವಲ್ಪ ದನಗಳ ಒಂದು ಕಾಲಿನ ಮೇಲೆ ಹಚ್ಚಿ ತಿಕ್ಕಿದ್ರೆ ಅವು ದನಗಳಿಗೆ ನೋವು ಕಡಿಮೆ ಆಗ್ತದೆ, ಹಾಗೆ ಈ ಒಂದು ಬೇನೆ ಇತ್ಯಾದಿ ಇದ್ರೂ ಕೂಡ ಕಡಿಮೆ ಆಗ್ತದೆ. ಆದ್ರೆ ನಮ್ಮ ರೈತರು ಒಂದು ಇಲ್ಲಿ ತಪ್ಪು ಮಾಡೋದೇನಂತ ಅಂದ್ರೆ ಬಹಳಷ್ಟು ಬಾರಿ ಟರ್ಪಂಟೈನ್ ಎಣ್ಣೆ ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಟರ್ಪಂಟೈನ್ ನ ಲಿನಮೆಂಟ್ ಅನ್ನೇ ಉಪಯೋಗಿಸ್ಬಿಡ್ತಾರೆ. ಅಂದ್ರೆ ದನಗಳಿಗೆ ಹೊಟ್ಟೆ ಉಬ್ಬಿದಾಗ ಏನ್ ಮಾಡ್ತಾರೆ, ಟರ್ಪಂಟೈನ್ ಎಣ್ಣೆ ಕುಡಿಸೋದು ಅಂತ ಹೇಳಿದ್ರೆ ಬಹಳಷ್ಟು ಜನ ಟರ್ಪಂಟೈನ್ ಲಿನಮೆಂಟ್ ಅನ್ನೇ ಕುಡಿಸ್ಬಿಡ್ತಾರೆ. ಇದ್ರ ಬಗ್ಗೆ ರೈತರು ಟರ್ಪಂಟೈನ್ ಲಿನಮೆಂಟ್ ಕುಡಿಸಬಾರ್ದು, ಎಣ್ಣೆ ಕುಡಿಸ್ಬೇಕು. ಹಾಗೆ ಗಾಯಗಳಲ್ಲಿ ಕೂಡ ಹಲವಾರು ಬಾರಿ ಈ ಟರ್ಪಂಟೈನ್ ಲಿನಮೆಂಟ್ ಅನ್ನೇ ಹಾಕಿಬಿಡ್ತಾರೆ, ಟರ್ಪಂಟೈನ್ ಎಣ್ಣೆ ಅಂತ ತಿಳ್ಕೊಂಡು ಟರ್ಪಂಟೈನ್ ಲಿನಮೆಂಟ್ ಹಾಕ್ತಾರೆ. ಆದ್ರಿಂದ ನಮ್ಮ ರೈತರು ಈ ಟರ್ಪಂಟೈನ್ ಎಣ್ಣೆ ಮತ್ತು ಟರ್ಪಂಟೈನ್ ಲಿನಮೆಂಟ್ ಇವುಗಳ ನಡುವಿನ ಒಂದು ವ್ಯತ್ಯಾಸ ತಿಳ್ಕೊಂಡು ಎಲ್ಲಿ ಯಾವ್ದನ್ನು ಉಪಯೋಗಿಸ್ಬೇಕು ಸರಿಯಾಗಿ ಉಪಯೋಗಿಸ್ಬೇಕು. ಇದೇ ರೀತಿಯಾಗಿ ಒಂದು ಹೊಟ್ಟೆ ಉಬ್ಬಿದಾಗ ಇನ್ನೊಂದು ಉಪಯೋಗಿಸಬಹುದಂತ ಒಂದು ಒಳ್ಳೆ ವಸ್ತು ಅಂತಂದ್ರೆ ತಿನ್ನುವ ಎಣ್ಣೆ, ಅಡಿಗೆ ಎಣ್ಣೆ. ಮನೆಯಲ್ಲಿ ಅದು ಶೇಂಗಾ ಎಣ್ಣೆ ಆಗಿರಬಹುದು ಅಥವಾ ಸೂರ್ಯಕಾಂತಿ ಎಣ್ಣೆ ಆಗಿರಬಹುದು, ಔಡ್ಲ ಎಣ್ಣೆ ಆಗಿರಬಹುದು, ಇತ್ಯಾದಿ ಎಣ್ಣೆಗಳನ್ನ ದನಗಳಿಗೆ ಹೊಟ್ಟೆ ಉಬ್ಬಿದಾಗ ನಾವು ಹಾಕಿದ್ರೆ ಹೊಟ್ಟೆ ಉಬ್ಬಿದ ಸಂದರ್ಭಗಳು ಕಡಿಮೆ ಆಗ್ತವೆ. ಆನಂತರ ಇನ್ನೂ ಒಂದು ವಸ್ತು ಅಂತಂದ್ರೆ ಚಹಾ ಡಿಕಾಕ್ಷನ್. ಈಗ ಇದನ್ನ ನಮ್ಮ ರೈತರು ಬಹಳಷ್ಟು ಜನ ಮಾಡ್ತಾರೆ ಹಳ್ಳಿಗಳಲ್ಲಿ. ದನಕ್ಕೆ ಏನಾದ್ರೂ ಸ್ವಲ್ಪ ಕಾಯಿಲೆ ಬಂದು ಮಂಕ್ ಆದ್ರೂ ಕೂಡ ಅವಕ್ಕೆ ಚಹಾ ಡಿಕಾಕ್ಷನ್ ಕುಡಿಸ್ತಾರೆ. ಹೌದು, ಇದನ್ನ ಕುಡಿಸಬಹುದು. ದನಗಳಿಗೆ ಮಂಕ್ ಆದಾಗ ಇಂಥ ಸಂದರ್ಭಗಳಲ್ಲಿ ಚಹಾ ಡಿಕಾಕ್ಷನ್ ಕುಡಿಸಬಹುದು. ಆದ್ರೆ ವಿಶೇಷವಾಗಿ ದನಗಳಿಗೆ ವಿಷ ಪದಾರ್ಥ ಏನಾದ್ರೂ ಸೇವಿಸಿದ್ರೆ, ಅಂದ್ರೆ ಕೀಟನಾಶಕ ಆಗಿರಬಹುದು ಅಥವಾ ರಾಸಾಯನಿಕ ಗೊಬ್ಬರದಾಗಿರಬಹುದು ಇತ್ಯಾದಿ ವಸ್ತುಗಳನ್ನ ಸೇವಿಸಿದಾಗ ಈ ಚಹಾ ಡಿಕಾಕ್ಷನ್ ಅನ್ನ ಚೆನ್ನಾಗಿ ಮಾಡಿ ಕುಡಿಸೋದ್ರಿಂದ ಅದು ವಿಷದ ಪರಿಣಾಮ ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗ್ತದೆ. ಇದೇ ರೀತಿಯಾಗಿ ಒಂದು ವಿಷಯದ ಪರಿಣಾಮ ಯಾವುದೇ ವಿಷಯ ಇರಬಹುದು, ಯಾವುದೇ ವಿಷಯ ಆಗಿರಬಹುದು, ಆದ್ರೆ ಇದು ಸಂಪೂರ್ಣವಾಗಿ ಗುಣಪಡಿಸುತ್ತೆ ಅಂತ ಹೇಳಕ್ ಆಗಲ್ಲ. ಒಂದ್ ಸ್ವಲ್ಪ ನಿರ್ವಹಣೆ ಮಾಡಬಹುದು, ಪರಿಸ್ಥಿತಿ ಸ್ವಲ್ಪ ಆಗಿನ ಮಟ್ಟಿಗೆ ನಿರ್ವಹಣೆ ಮಾಡಬಹುದು. ಅಂದ್ರೆ ಬಹಳಷ್ಟು ಆ ವಿಷದಿಂದ ಏನು ಒಂದು ನಷ್ಟ ಆಗ್ತದ ಆ ನಷ್ಟವನ್ನು ಎಷ್ಟೋ ಮಟ್ಟಿಗೆ ಕಡಿಮೆ ಮಾಡಬಹುದು ಈ ಚಹಾ ಡಿಕಾಕ್ಷನ್. ಇದೇ ರೀತಿಯಾಗಿ ಹುಣಸೆಹಣ್ಣು, ಸುಮಾರು 100 ಗ್ರಾಮ್ ಹುಣಸೆಹಣ್ಣನ್ನ ನಾವು ನೀರಿನಲ್ಲಿ ಕಲಸಿ ದನಗಳಿಗೆ ಕುಡಿಸೋದ್ರಿಂದ ಈ ವಿಷ ಪದಾರ್ಥವನ್ನು ಸೇವಿಸಿದಾಗ ಆಗುವಂತ ನಷ್ಟವನ್ನು ಕೂಡ ಕಡಿಮೆ ಮಾಡಬಹುದು. ಪಶುವೈದ್ಯರು ಬರುವವರೆಗೂ ಆಗ್ತಕ್ಕಂಥ ಸಮಯದಲ್ಲಿ ಏನು ರೋಗ ಉಲ್ಬಣ ಆಗಬಹುದು ಅದನ್ನು ನಾವು ತಕ್ಕ ಮಟ್ಟಿಗೆ ನಿಯಂತ್ರಿಸಬಹುದು. ಅಂದ್ರೆ ಇದು ಮುಂಚೆ ಹೇಳಿದ ಹಾಗೆ ಇದು ಸಂಪೂರ್ಣವಾದ ಔಷಧಿ ಅಂತ ಅಲ್ಲ, ಆದ್ರೆ ರೋಗದಿಂದ ಆಗ್ತಕ್ಕಂಥ ನಷ್ಟವನ್ನು ಬಹಳಷ್ಟು ಮಟ್ಟಿಗೆ ಕಡಿಮೆ ಮಾಡೋದ್ರಲ್ಲಿ ಈ ಪ್ರಥಮ ಚಿಕಿತ್ಸೆ ಮುಂತಾದವುಗಳು ನಮಗೆ ಬಹಳ ಸಹಕಾರಿ ಆಗ್ತವೆ. ಇಂಥ ಕೆಲವೊಂದು ವಸ್ತುಗಳು ಕೆಲವೊಂದು ನಮ್ಮ ಮನೆಯಲ್ಲೇ ಇರ್ತವೆ, ಈ ತಿನ್ನೋ ಎಣ್ಣೆ ಆಗಿರ್ಬೋದು ಅಥವಾ ತಿನ್ನೋ ಸೋಡಾ ಪುಡಿ ಮುಂತಾದ ಪುಡಿಗಳು ನಮ್ಮ ಮನೆಯಲ್ಲೇ ಇರ್ತವೆ. ಆನಂತರ ಇನ್ನು ಕೆಲವೊಂದನ್ನ ನಾವು ತೆಗೆದುಕೊಂಡು ಇಟ್ಟುಕೊಟ್ರು ಕೂಡ, ಅಂದ್ರೆ ಒಂದು ಕೀಟಾಣುನಾಶಕ ಔಷಧಿ ಅಂತ ಹೇಳಿದ್ವಿ, ಬೇವಿನ ಎಣ್ಣೆ ಅಥವಾ ಹತ್ತಿ, ಇಂಥವುಗಳನ್ನ ಕೂಡ ಸ್ವಲ್ಪ ಮನೆಯಲ್ಲಿ ಇಟ್ಕೊಂಡ್ರೆ ಹಲವಾರು ಬಾರಿ ಇವು ಒಂದು ಪ್ರಥಮ ಚಿಕಿತ್ಸೆಗೆ ಸಹಾಯ ಆಗ್ತದೆ. ಬಹುತೇಕವಾಗಿ ಇವೆಲ್ಲ ಸಿಕ್ಕೇ ಸಿಗ್ತಾವ ನಮಗೆ, ತೊಂದರೆ ಇಲ್ಲ. ಸಾಕಷ್ಟು ವಸ್ತುಗಳನ್ನ ಹೇಳಿದ್ರಿ ಡಾಕ್ಟರ್. ಈಗ ಯಾಕಂದ್ರೆ ರೈತರು ಬಾಂಧವರು ಇಂಥ ಒಂದು ವಿಚಾರ ಮಾಡಿಕೊಂಡು ಇವು ನಮಗೆ ಯಾವತ್ತು ಲಭ್ಯ ಆಗುವಂತಹ ಒಂದು ಕಂಡೀಷನ್ ಒಳಗೆ ಇಡಬೇಕು ಇವನ್ನೆಲ್ಲ ಪರಿಸ್ಥಿತಿ. ಈಗ ಸಾಮಾನ್ಯವಾಗಿ ಬೇರೆ ಬೇರೆ ತೊಂದರೆಗಳು ಅನುಭವಿಸ್ತಾವ ಜಾನುವಾರುಗಳು. ತಾವು ಹೇಳದಂಗೆ ಈಗಾಗಲೇ ಹೊಟ್ಟೆ ಉಬ್ಬರ ಇರಬಹುದು ಅಥವಾ ಗಾಯಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು, ಇಂಥ ಒಂದು ಸಮಸ್ಯೆಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತೀರಿ? ಮುಖ್ಯವಾಗಿ ನಮ್ಮ ರೈತರು ಪ್ರಥಮ ಚಿಕಿತ್ಸೆಯಲ್ಲಿ ಹೆಚ್ಚಿನ ಲಾಭ ಎಲ್ಲಿ ಪಡ್ಕೊಳ್ಬಹುದು ಅಂತಂದ್ರೆ ದನಗಳಿಗೆ ಹೊಟ್ಟೆ ಉಬ್ಬಿದಾಗ, ದನಗಳಿಗೆ ಹೊಟ್ಟೆ ಉಬ್ಬಿದಾಗ ಅಂದ್ರೆ ಅವು ಹೆಚ್ಚಿಗೆ ಕಾಳನ್ನ ತಿಂದಾಗ, ಜೋಳ ಸಜ್ಜೆ ಮುಂತಾದ ತಿಂದಾಗ ಅಥವಾ ದ್ವಿದಳ ಧಾನ್ಯಗಳ ಒಂದು ಮೇವನ್ನ ಅಥವಾ ಹೊಟ್ಟನ್ನು ಹೆಚ್ಚಾಗಿ ಒಮ್ಮಿಂದಮೇಲೆ ಸೇವಿಸಿದಾಗ ದನಗಳಿಗೆ ಹೊಟ್ಟೆ ಉಬ್ಬುತ್ತದೆ. ಈ ಹೊಟ್ಟೆ ಉಬ್ಬಿದಾಗ ರೈತರು ಏನ್ ಮಾಡ್ಬೇಕು ಅಂತ ಅಂದ್ರೆ, ಒಂದು ಸುಮಾರು ಒಂದು ಕಾಲು ಕೆಜಿಯಿಂದ ಅರ್ಧ ಕೆಜಿ ತಿನ್ನೋ ಎಣ್ಣೆ, ಈ ಮೊದಲು ಹೇಳಿದಾಗೆ ತಿನ್ನೋ ಎಣ್ಣೆಯನ್ನ ದನಗಳಿಗೆ ಕುಡಿಸಬೇಕು. ಆನಂತರ ಸುಮಾರು ಒಂದು ಕಾಲು ಕೆಜಿಯಷ್ಟು ತಿನ್ನೋ ಸೋಡಾ ಪುಡಿ, ಪಾವು ಕೆಜಿಯಷ್ಟು ತಿನ್ನೋ ಸೋಡಾ ಪುಡಿ ಅಡಿಗೆಗೆ ಏನ್ ಹಾಕ್ತೇವೆ, ಅದೇ ಸೋಡಾ ಪುಡಿಯನ್ನ ನೀರಿನಲ್ಲಿ ಕಲಿಸಿ ಕೂಡ ದಿನಕ್ಕೆ ಒಂದು 2-3 ಸಾರಿ ಇದನ್ನ ಕುಡಿಸಬಹುದು. ನಂತರ ಇದೇ ರೀತಿಯಾಗಿ ನಾವು ದನಗಳಿಗೆ ಮುಂಚೆ ಹೇಳಿದಾಗೆ ಒಂದು 20-30 ಗ್ರಾಂ ಇಂಗು, 20-30 ಗ್ರಾಂ ಅಜ್ವಾನ, ಇವುಗಳನ್ನ ಕೂಡಿಸಿ ನಾವು ದನಗಳಿಗೆ ಕೊಡಬೇಕು. ಅದರ ಜೊತೆಗೇನೆ 20-30 ml ಈ ಟರ್ಪಂಟೈನ್ ಎಣ್ಣೆಯನ್ನ ನಾವು ಕುಡಿಸಬಹುದು. ಇವನ್ನ ಮಾಡೋದ್ರಿಂದ ಹೊಟ್ಟೆ ಉಬ್ಬಿದ್ದು ಬಹಳಷ್ಟು ಸಂದರ್ಭಗಳಲ್ಲಿ ಕಡಿಮೆ ಆಗ್ತದೆ. ಆದ್ರೆ ಇದ್ರ ಜೊತೆಗೆ ಪಶುವೈದ್ಯರಿಗೆ ತೋರಿಸಲೇಬೇಕು, ಅದು ಇರ್ತದೆ. ಆದ್ರೆ ಸಾಧ್ಯವಾದಷ್ಟು ಮನೆಯಲ್ಲಿ ಇವನ್ ಮಾಡೋದ್ರಿಂದ ಹೊಟ್ಟೆ ಉಬ್ಬಿದ ಸಂದರ್ಭ ಕಡಿಮೆ ಮಾಡಬಹುದು. ಇನ್ನೊಂದು ಸಾಮಾನ್ಯವಾದಂತಹ ಒಂದು ಪದ್ಧತಿಯನ್ನು ನಾವು ಅನುಸರಿಸಬೇಕಾದಂದ್ರೆ, ಈ ಹೊಟ್ಟೆ ಉಬ್ಬಿದಾಗ ದನಗಳ ಹೊಟ್ಟೆ ಒಳಗಡೆ ಅನಿಲ ಗ್ಯಾಸ್ ಅಂತ ಹೇಳ್ತೀವಿ, ಇದು ಶೇಖರಿಸಿಕೊಂಡು ಹೊಟ್ಟೆ ಉಬ್ತದೆ. ಅವಾಗ ದನಗಳು ಮೆಲುಕು ಹಾಕೋದಿಲ್ಲ, ಮೆಲುಕು ಹಾಕೋದ್ರಿಂದ ಹೆಚ್ಚಿನ ಒಂದು ಗ್ಯಾಸ್ ಹೊರಗೆ ಹೋಗ್ತಾ ಇರ್ತದೆ ಸಾಮಾನ್ಯ ಸಂದರ್ಭಗಳಲ್ಲಿ. ಹೊಟ್ಟೆ ಉಬ್ಬಿದಾಗ ದನಗಳು ಮೆಲುಕು ಆಡಿಸೋದಿಲ್ಲ ಅಂತ ಅಂದ್ರೆ, ದನಗಳಿಗೆ ಮೆಲುಕು ಆಡಿಸೋ ತರ ನಾವು ಮಾಡಬೇಕು. ಅಂದ್ರೆ ಉದಾಹರಣೆಗೆ ಅಂದ್ರೆ, ಒಂದು ಯಾವ್ದೋ ಒಂದು ದಪ್ಪ ಒಂದು ಬೇವಿನ ಕಟ್ಟಿಗೆಯನ್ನು, ಯಾವ್ದೋ ಕಟ್ಟಿಗೆಯನ್ನು ತೆಗೆದುಕೊಳ್ಬೇಕು, ಅಥವಾ ಒಂದು ಕಬ್ಬಿಣದ ಶಲಾಕೆ ರಾಡ್ ಅಂತ ಹೇಳ್ತೀವಿ, ಅಥವಾ ಬಂಡಿಗೆ ಹಾಕೋ ಕೀಲು, ಇದನ್ನ ತೆಗೆದುಕೊಂಡು ದನಗಳ ದೌಡೆಯಲ್ಲಿ ಹಳ್ಳಿನ ಮಧ್ಯದಲ್ಲಿ ಇಡಬೇಕು. ಅವಾಗ ದನ ಅದನ್ನ ಕಡಿಯಲಿಕ್ಕೆ ಬಾಯಿ ಆಡಿಸದೆ, ಬಾಯಿ ಆಡಿಸಕ್ ಸಾಕಷ್ಟು ಅನಿಲ ಹೊರಗೆ ಹೋಗ್ತದೆ. ಇದರಿಂದ ಕೂಡ ನಾವು ಒಂದು ಗ್ಯಾಸ್ ನ ಅಂದ್ರೆ ಹೊಟ್ಟೆ ಉಬ್ಬಿದ ಸಂದರ್ಭವನ್ನ ನಾವು ಕಡಿಮೆ ಮಾಡಬಹುದು. ಅಂದ್ರೆ ಇದು ಹೊಟ್ಟೆ ಉಬ್ಬಿದಾಗ ಆಯ್ತು, ಹೆಚ್ಚಿಗೆ ತಿಂದಾಗ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ದನಗಳು ಮೇವೆ ತಿನ್ನೋದಿಲ್ಲ, ಹಲವಾರು ಕಾರಣಕ್ಕಿರ್ತದೆ ಮೇವೆ ತಿನ್ನದೆ ಇರೋದು. ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಒಂದು 20-30 ಗ್ರಾಂ ಅಜ್ವಾನ, ಇಂಗು, ಇದನ್ನೆಲ್ಲ ಸೇರಿಸಿ ನಾವು ಕೊಡಬೇಕು. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ, ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡೆ ಅಂತ ಹೇಳ್ತೀವಿ, ಹಾಗೂ ಕಾಳು ಮೆಣಸು, ಇವುಗಳನ್ನ ಕೂಡ ನಾವು ಮಿಶ್ರಣ ಮಾಡಿ ದನಗಳಿಗೆ ತಿನ್ನಿಸೋದ್ರಿಂದ ಅವುಗಳು ಒಂದ್ ಸ್ವಲ್ಪ ಹೆಚ್ಚಿಗೆ ಮೇವು ತಿನ್ನಲಿಕ್ಕೆ ಪ್ರಾರಂಭಿಸ್ತವೆ. ಇದು ಒಂದು. ಆನಂತರ ಇದೇ ರೀತಿಯಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಒಂದು ಸಮಸ್ಯೆ ಅಂದ್ರೆ ಬೇದಿ. ಇದೀಗ ಹೇಳಿದೆ ನಾನು, ದನಗಳಲ್ಲಿ ಬೇದಿ ಆಗ್ತಿದ್ರೆ ಅವಕ್ಕೆ ಸಾಕಷ್ಟು ಕುಡಿಯಲಿಕ್ಕೆ ಶುದ್ಧವಾದ ನೀರನ್ನ ಕೊಡಬೇಕು. ಆನಂತರ ಅದ್ರ ಜೊತೆಗೇನೆ ಸ್ವಲ್ಪ ಒಂದು 1/2 ಕೆಜಿಯಿಂದ 1/2 ಕೆಜಿಯಷ್ಟು ತಿನ್ನೋ ಸೋಡಾ ಪುಡಿಯನ್ನ ನೀರಿನಲ್ಲಿ ಬೆರೆಸಿ ದಿನಕ್ಕೊಂದು 2-3 ಭಾಗಗಳಲ್ಲಿ ಮಾಡಿ ಕುಡಿಸಬೇಕು. ಅದ್ರ ಜೊತೆಗೇನೆ ಬೇದಿ ಕಡಿಮೆ ಮಾಡ್ಲಿಕ್ಕೆ ಸುಮಾರು 4-5 ಚಾಕ್ಪೀಸ್, ಈ ಬೋರ್ಡ್ ಮೇಲೆ ಬರೀಲಿಕ್ಕೆ ಏನು ಉಪಯೋಗಿಸ್ತೇವೆ ತರಗತಿಗಳಲ್ಲಿ, ಆ ಚಾಕ್ಪೀಸ್ ಅನ್ನು ಕೂಡ ನಾವು ಉಪಯೋಗಿಸಬಹುದು. ಇದರಿಂದ ಕೂಡ ಒಂದು ಬೇದಿಯ ಒಂದು ಸಂದರ್ಭ ಕಡಿಮೆ ಆಗ್ತದೆ. ಇವು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳು. ಇದೇ ರೀತಿಯಾಗಿ ಇನ್ನೊಂದು ಸಾಮಾನ್ಯ ಸಮಸ್ಯೆ ಅಂತ ಅಂದ್ರೆ ಮೈ ಹಾಯಿದು ಅಂತ ಹೇಳ್ತಾರೆ ದನಗಳಲ್ಲಿ, ಅಂದ್ರೆ ಭಾಂಡ ಹೊರಬೀಳೋದು ಅಂತ ಕೆಲವೊಂದ್ ಕಡೆ ಹೇಳ್ತಾರೆ. ದನಗಳು ಈಯೋದಕ್ಕೆ ಸ್ವಲ್ಪ ದಿನಗಳ ಮುಂಚೆ, ಸುಮಾರು 1 ತಿಂಗಳನೋ 3 ವಾರ ಮುಂಚೆನೋ, ಅಥವಾ ಕೆಲವೊಂದ್ ಸಾರಿ ದನಗಳು ಈದ ಮೇಲೆನೋ, ಕರು ಹಾಕಿದ ಮೇಲೆ ಅದು ಒಳಗಿನ ಜನನಾಂಗ ಏನಿರ್ತದ, ಅದು ಗರ್ಭಕೋಶ ಆಗಿರ್ಬೋದು, ಗರ್ಭಕೋಶ ದ್ವಾರ ಆಗಿರ್ಬೋದು, ಇವು ಹೊರಗಡೆ ಬರ್ತಾವ ಮೈಯಿಂದ. ಇಂತ ಸಂದರ್ಭಗಳಲ್ಲಿ ನಮ್ಮ ರೈತರು ಏನ್ ಮಾಡಬಹುದು ಅಂತಂದ್ರೆ, ಮೊದಲಿಗೆ ಈ ಒಂದು ಮೈ ಹಾಯದಂತ ಭಾಗ ಅಂದ್ರೆ ಅದು ಗರ್ಭಕೋಶ ಆಗಿರ್ಬೋದು ಅಥವಾ ಯೋನಿಯ ಭಾಗ ಆಗಿರ್ಬೋದು, ಇದನ್ನ ಸ್ವಚ್ಛವಾದ ನೀರಿನಿಂದ ನಾವು ತೊಳಿಬೇಕು. ತೊಳೆದ ನಂತರ ಆ ಭಾಗಕ್ಕೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಸಕ್ಕರೆ ಆಮೇಲೆ ಸಾಧ್ಯ ಇದ್ದಲ್ಲಿ ಈ ಮಂಜುಗಡ್ಡೆ, ಐಸ್ ಅಂತ ಹೇಳ್ತೀವಿ ಬರ್ಫ್, ಈ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದ ಬರ್ಫ್, ಅದನ್ನ ತೆಗೆದುಕೊಂಡು ಈ ಹೊರಬಿದ್ದಂತ ಜನಾಂಗದ ಭಾಗದ ಮೇಲೆ ಅದಿಮಿಡಬೇಕು. ಹೀಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದರ ಗಾತ್ರ ಕಡಿಮೆ ಆಗ್ತದೆ. ಕಡಿಮೆ ಆದ್ಮೇಲೆ ಅದನ್ನ ಅಷ್ಟಕ್ಕೆ ಬಿಡಬೇಕು. ಅದ್ರ ಬಹಳಷ್ಟು ಜನ ರೈತರು ಅದನ್ನ ಒಳಗೆ ಹಾಕ್ಲಿಕ್ಕೆ ಹೋಗ್ತಾರೆ, ಆದ್ರೆ ಅದನ್ನ ತಜ್ಞ ವೈದ್ಯರಿಂದ ಮಾಡಿಸೋದು ಒಳ್ಳೇದು. ಆದ್ರೆ ಅವ್ರು ಬರೋವರೆಗೆ ಈ ಕ್ರಮಗಳನ್ನ ನಮ್ಮ ರೈತರು ಕೈಗೊಳ್ಳಬಹುದು. ಇಂತಹ ಮೈ ಹಾಯದಂತ ಪ್ರಾಣಿಗಳನ್ನ ಮುಂಗಾಲು ಇಳಿಜಾರಾಗಿರೋ ಹಾಗೆ ಮುಂದೆ ತಗ್ಗು ಮಾಡಿ ಹಿಂಗಾಲಿನ ಭಾಗ ಮೇಲಿರೋ ಹಾಗೆ ಇದನ್ನ ನೋಡ್ಕೊಳ್ಬೇಕು. ಈ ರೀತಿಯಾಗಿ ಮಾಡಿ ತಕ್ಷಣನೇ ಸೂಕ್ತ ಪಶುವೈದ್ಯಕೀಯ ಚಿಕಿತ್ಸೆಯನ್ನ ಕೊಡಿಸ್ಬೇಕಂತೀರಿ. ಕೆಲವೊಂದು ಸಂದರ್ಭದೊಳಗೆ ಕೆಚ್ಚಲು ಬಾವು ಕೂಡ ಬರ್ತದೆ, ಅಂತ ಸಂದರ್ಭದೊಳಗೆ ಏನ್ ಮಾಡ್ಬೇಕಂತೀರಿ? ಇದು ಒಂದು ಸಾಮಾನ್ಯ ಸಮಸ್ಯೆ. ಇತ್ತಿತ್ತಲಾಗಿ ನಮ್ಮ ಭಾಗಗಳಲ್ಲಿ ಮಿಶ್ರ ತಳಿ ಆಕಳುಗಳನ್ನ ಹೆಚ್ಚಾಗಿ ಸಾಕ್ತಾ ಇದ್ದಾರೆ ಜನರು. ಇದರಿಂದ ಅನೇಕ ಬಾರಿ ಕೆಚ್ಚಲು ಬಾವು ಬರೋ ಸಂಭವ ಜಾಸ್ತಿ ಇದೆ. ಯಾಕಂದ್ರೆ ಇದು ಮುಖ್ಯವಾಗಿ ಸ್ವಚ್ಛತೆ ಅಭಾವದಿಂದ ಬರ್ತದೆ, ಸೂಕ್ಷ್ಮಾಣು ಜೀವಿಗಳಿಂದ ಬರ್ತದೆ. ಇಂತ ಕೆಚ್ಚಲು ಬಾವು ಬಂದಾಗ ಕೆಚ್ಚಲು ಊದಿಕೊಳ್ತದೆ, ಬಾವು ಬರ್ತದೆ. ಈ ಊದಿಕೊಂಡಾಗ ನಾವೇನ್ ಮಾಡ್ಬೇಕಂದ್ರೆ, ಕೆಚ್ಚಲಿನ ಭಾಗ ಬಿಸಿಯಾಗಿದ್ರೆ ಅದಕ್ಕೆ ನಾವು ತಂಪಾಗಿರೋ ಹಾಗೆ ಮಾಡ್ಬೇಕು. ಅಂದ್ರೆ ಉದಾಹರಣೆಗೆ ನಾವು ತಂಪಾದ ಒದ್ದೆ ಬಟ್ಟೆಯಿಂದ ಹಚ್ಚಬೇಕು, ಅಥವಾ ಬರ್ಫ್ ಅಥವಾ ಮಂಜುಗಡ್ಡೆ ಐಸ್ ಅನ್ನ ಹಚ್ಚಬಹುದು ನಾವು. ಅಥವಾ ಈ ಕೆಚ್ಚಲಿನ ಭಾಗ ಏನಾದ್ರೂ ತಣ್ಣಗಾಗಿದ್ರೆ, ಅಂದ್ರೆ ಹಲವಾರು ಸಾರಿ ಗಟ್ಟಿಯಾಗಿ ತಣ್ಣಗಾಗೋ ಸಂಭವ ಇರ್ತದೆ, ಇಂಥ ಸಂದರ್ಭಗಳಲ್ಲಿ ಅದಕ್ಕೆ ಬಿಸಿ ಮಾಡ್ಬೇಕು. ಅಂದ್ರೆ ಬಿಸಿ ನೀರಿನಲ್ಲಿ ಬಟ್ಟೆಯನ್ನದ್ದಿ ಮಾಡೋದು ಅಥವಾ ಕಾವು ಕೊಡೋದಾಗ್ಲಿ ಇತ್ಯಾದಿಗಳನ್ನ ಮಾಡ್ಬೇಕು. ಆನಂತರ ಹಾಲು ಕರೆಯುವಾಗ ಹಾಲು ಕರೆದ ಮೇಲೆ ಆ ಹಾಲನ್ನ ಕೊಟ್ಟಿಗೆ ಮೇಲೆ ಅಂದ್ರೆ ಹಟ್ಟಿಯಲ್ಲೇ ಚೆಲ್ಲಿ ಬಿಡ್ತಾರೆ ಜನರು. ಆದ್ರಿಂದ ಇಟ್ಟಿಯಲ್ಲಿ ಅಲ್ಲೇ ಚೆಲ್ಲದ ಹಾಗೆ ನೋಡ್ಕೊಳ್ಬೇಕು, ಇದನ್ನ ಸರಿಯಾಗಿ ವಿಸರ್ಜನೆ ಮಾಡ್ಬೇಕು. ಅಂದ್ರೆ ಕೆಚ್ಚಲು ಬಾವಿ ಬಂದಂತ ಹಾಲನ್ನ ರೋಗಾಣುಗಳು ಇರ್ತವೆ, ರೋಗಾಣುಗಳು ಇರ್ತವೆ, ಅದು ಬೇರೆ ದನಗಳಿಗೆ ಕೂಡ ಅದು ಮತ್ತೆ ಸೋಂಕು ತಗಲ ಸಂಭವ ಇರ್ತದೆ. ಆನಂತರ ಇದೇ ರೀತಿಯಾಗಿ ಕೆಚ್ಚಲು ಬಾವು ಬಂದ ಸಂದರ್ಭಗಳಲ್ಲಿ ಆ ಕೆಚ್ಚಲು ಬಾವು ಬಂದಂತ ಪ್ರಾಣಿಯನ್ನ ಕೊನೆಗೆ ಹಿಂಡಬೇಕು, ಕೊನೆಗೆ ಹಾಲು ಕರಿಬೇಕು. ಅದೇ ರೀತಿಯಾಗಿ ಒಂದೇ ಆಕಳಿನಲ್ಲಿ ಕೆಚ್ಚಲಿನ ಒಂದು ಭಾಗಕ್ಕೆ ಕೆಚ್ಚಲು ಬಾವು ಬಂದಿರ್ತದೆ, ಇನ್ನೊಂದು ಭಾಗಕ್ಕೆ ಬಂದಿರೋದಿಲ್ಲ, ಆರೋಗ್ಯವಂತ ಇರ್ತದೆ. ಮೊದಲು ನಾವು ಆರೋಗ್ಯವಂತ ಭಾಗದಿಂದ ಹಾಲನ್ನ ಕರೆದು ಕೊನೆಯಲ್ಲಿ ಈ ಒಂದು ಕೆಚ್ಚಲು ಬಾವು ಬಂದಂತ ಭಾಗದಿಂದ ಹಾಲನ್ನ ಕರಿಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸೋಂಕು ಹರಡೋದನ್ನ ನಾವು ತಡೆಗಟ್ಟಬಹುದು. ಇದು ಒಂದು ಕೆಚ್ಚಲು ಬಾವಿನ ಸಮಸ್ಯೆ ಆಯ್ತು. ಇನ್ನು ಸಾಕಷ್ಟು ಸಂದರ್ಭದೊಳಗೆ ಕೃಷಿ ಕಾರ್ಯಗಳನ್ನು ಮಾಡುವಾಗಂತೂ ಗಾಯಗಳು ಆಗ್ತಾನೆ ಇರ್ತವೆ. ಅಂತಹ ಗಾಯಗಳನ್ನ ಯಾವ ರೀತಿ ನಾವು ಪ್ರಥಮ ಚಿಕಿತ್ಸೆ ಕೊಡಬಹುದು ಅವಕ್ಕೆ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಈಗ ಗಾಯಗಳಲ್ಲಿ ಅಂತಂದ್ರೆ ಹಲವಾರು ಬಗೆಯ ಗಾಯಗಳಿರ್ತವೆ. ಒಂದು ಸಾಮಾನ್ಯ ಗಾಯಗಳು ಅಂತ ನಾವು ಹೇಳಬಹುದು, ಇನ್ನೊಂದು ಎಲುಬು ಮುರಿತದ ಗಾಯಗಳು ಅಂತ ಹೇಳಬಹುದು, ಇನ್ನೊಂದು ನಾಯಿ ಕಚ್ಚಿದಾಗ ಆಗಿರ್ತಕ್ಕಂತ ಗಾಯಗಳು, ಈ ರೀತಿಯಾಗಿ ಹಲವಾರು ಬಗೆಯ ಗಾಯಗಳಿರ್ತವೆ. ಈಗ ಸಾಮಾನ್ಯ ಗಾಯಗಳು ಅಂದ್ರೆ ಸಾಮಾನ್ಯವಂತ ಗಾಯಗಳಿಗೆ ನಾವು ಯಾವ ರೀತಿ ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಅಂದ್ರೆ, ಮೊದಲು ಗಾಯವಾದಂತ ಭಾಗವನ್ನ ಸ್ವಚ್ಛವಾದ ನೀರಿನಿಂದ ತೊಳಿಬೇಕು. ಸ್ವಚ್ಛವಾದ ನೀರಿಂದ ತೊಳೆಯೋದ್ರಿಂದ ಅನೇಕ ಕೀಟಾಣುಗಳು, ಸೂಕ್ಷ್ಮಾಣು ಜೀವಿಗಳು ಗಾಯವನ್ನ ಎಲ್ಲಿ ಯಾವ ಕೀವು ಉಂಟು ಮಾಡ್ತಾವೋ ಅಥವಾ ಗಾಯವನ್ನು ಹೆಚ್ಚು ಮಾಡ್ತಾವೋ ಅವುಗಳು ತುಂಬಾನೇ ತೊಳೆದು ಹೋಗ್ಬಿಡ್ತವೆ ಸ್ವಚ್ಛವಾದ ನೀರಿಂದ ತೊಳೆಯೋದ್ರಿಂದ. ಆದ್ರಿಂದ ಪ್ರಥಮದಲ್ಲಿ ಗಾಯವನ್ನ ಸ್ವಚ್ಛವಾದ ನೀರಿಂದ ತೊಳಿಬೇಕು. ಆನಂತರ ಯಾವ್ದಾದ್ರು ಒಂದು ಸೋಂಕು ನಾಶಕ ಪುಡಿ, ಇದೀಗ ನಾನು ಹೇಳಿದೆ ಅದು ಟಿಂಕ್ಚರ್ ಐಡಿನ್ ಆಗಿರ್ಬೋದು ಅಥವಾ ಬೋರಿಕ್ ಆಸಿಡ್ ಆಗಿರ್ಬೋದು ಅಥವಾ ಪೊಟ್ಯಾಸಿಯಂ ಪರ್ಮಂಗ್ನೇಟ್ ಅಂತ ಹೇಳಿದೆ, ಇತ್ಯಾದಿ ಸೋಂಕು ನಾಶಕ ವಸ್ತುಗಳನ್ನ ನಾವು ಹಚ್ಚಬೇಕು. ಈ ದೃಷ್ಟಿಯಲ್ಲಿ ಒಂದು ಸಾಮಾನ್ಯವಾದಂತಹ ಸೋಂಕು ನಾಶಕ ವಸ್ತು ಬೇವಿನ ಎಣ್ಣೆ. ಈ ಬೇವಿನ ಎಣ್ಣೆನ ನಾವು ಗಾಯವನ್ನ ತೊಳೆದ ಮೇಲೆ ಗಾಯದ ಮೇಲೆ ಹಚ್ಚಬಹುದು. ಈ ರೀತಿ ಮಾಡೋದ್ರಿಂದ ಅದು ಸೋಂಕು ನಾಶಕವಾಗಿ ಕೂಡ ಕೆಲಸ ಮಾಡ್ತದೆ. ಇನ್ನೊಂದು ಕಡೆಗೆ ಈ ನೊಣಗಳು ಕೂತು ಗಾಯಗಳಲ್ಲಿ ಹುಳುಗಳಾಗ ಸಂದರ್ಭ ಇರ್ತದೆ, ಈ ಹುಳುಗಳಾಗದೇ ಇರೋಗಿನೂ ಈ ಬೇವಿನ ಎಣ್ಣೆ ತಡೆಗಟ್ಟುತ್ತದೆ. ಅಕಸ್ಮಾತ್ ಗಾಯಗಳಲ್ಲಿ ಹುಳುಗಳೇನಾದ್ರೂ ಆಗಿದ್ರೆ ಅದಕ್ಕೆ ಸ್ವಲ್ಪ ಟರ್ಪಂಟೈನ್ ಎಣ್ಣೆ ಅಂತ ಹೇಳಿದೆ, ಅದನ್ನ ಸ್ವಲ್ಪ ಒಂದು ಸ್ವಚ್ಛವಾದ ಬಟ್ಟೆಯಲ್ಲಿ ಎದ್ದಿ ಅದನ್ನ ಗಾಯ ಒಳಗಡೆ ತೂರಿಸಿಟ್ರೆ ಆ ಹುಳುಗಳು ಸತ್ತು ಹೋಗಿರ್ತವೆ. ಮಾರನೇ ದಿನ ಅದನ್ನು ತೆಗೆದು ಎಲ್ಲ ಹುಳುಗಳನ್ನು ತೆಗೆದು ಹಾಕಬಹುದು. ಆದ್ರೆ ಇಷ್ಟೇ, ಈ ಟರ್ಪಂಟೈನ್ ಎಣ್ಣೆಯನ್ನ ಪ್ರತಿನಿತ್ಯ ಗಾಯಗಳಿಗೆ ಹಾಕ್ಬಾರ್ದು, ಒಂದು ಅಥವಾ ಎರಡು ಸಾರಿ ಮಾತ್ರ ಹಾಕಿ ಹುಳುಗಳನ್ನ ಸಾಯಿಸಲಿಕ್ಕೆ ಉಪಯೋಗಿಸಬೇಕು ಅಷ್ಟೇ. ಆದ್ರೆ ಬೇವಿನ ಎಣ್ಣೆಯನ್ನು ನಾವು ದಿನನಿತ್ಯ ಗಾಯಗಳು ಮಾಯಲಿಕ್ಕೆ ಬಳಸಬಹುದು, ಅದರಿಂದ ಗಾಯ ಮಾಯಲಿಕ್ಕೆ ಸಹಕಾರಿಯಾಗ್ತದೆ. ಹಾಗೆ ನಾವು ಅರಿಶಿನವನ್ನು ಕೂಡ ಹಚ್ಚಬಹುದು ಗಾಯಗಳಿಗೆ. ಅದರ ಜೊತೆಗೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಅನೇಕ ಸಾಮಾನ್ಯವಾದ ಮುಲಾಮ್ಗಳು ಬಂದಿದ್ದಾವೆ, ಪೌಡರ್ಗಳು ಬಂದಿದ್ದಾವೆ, ಅವುಗಳನ್ನು ಕೂಡ ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಅವುಗಳನ್ನು ನಮ್ಮ ರೈತರು ಬಳಸಬಹುದು. ಇನ್ನೊಂದು ತರದ ಗಾಯಗಳಂತಂದ್ರೆ ಎಲುಬು ಮುರಿತದ ಗಾಯಗಳು. ಹಲವಾರು ಬಾರಿ ಎಲುಬು ಮುರಿದು ಹೊರಗೆ ಬರ್ತದೆ, ಈ ತರ ಗಾಯಗಳಿದ್ದಾಗ ಮೊದಲನೇದು ನಮ್ಮ ರೈತರು ಮಾಡಬೇಕಾಗಿದ್ದಂದ್ರೆ ಆ ಪ್ರಾಣಿಗಳ ಚಲನವನ್ನ ನಿಷೇಧಿಸಬೇಕು. ಅಂದ್ರೆ ದನಗಳು ಅಳಗಾಡದ ಹಾಗೆ ನೋಡ್ಬೇಕು, ನಡೆದಾಡೋ ಹಾಗೆ ಅಥವಾ ಅಲುಗಾಡದ ಹಾಗೆ ಆದಷ್ಟು ನೋಡ್ಕೊಳ್ಬೇಕು. ಆನಂತರ ಗಾಯದ ಭಾಗ ಅಶುಭ್ರವಾಗಿದಾಗ ಅಂದ್ರೆ ಹೊಲಸು ಅದರ ಮೇಲೆ ಕೂರದ ಹಾಗೆ ಅದಕ್ಕೆ ಏನಾದ್ರೂ ಒಂದು ಬಟ್ಟೆಯನ್ನು ಮುಚ್ಚಬೇಕು. ಸಾಮಾನ್ಯವಾಗಿ ಎಲುಬು ಮುರಿದಾಗ ಬಾವು ಬರ್ತದೆ, ಅದ್ರ ಬಾವು ಬಂದಂತ ಯಾವುದೇ ಕಾರಣಕ್ಕೂ ತಿಕ್ಕಲಿಕ್ಕೆ ಹೋಗ್ಬಾರ್ದು ಗಾಯವನ್ನ. ಇಷ್ಟು ನಮ್ಮ ರೈತರು ಕಾಳಜಿ ವಹಿಸಬೇಕು, ಉಳಿದದನ್ನ ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಚಿಕಿತ್ಸೆಯನ್ನು ಕೊಡಬೇಕು. ಆನಂತರ ಇನ್ನು ಹಲವಾರು ಬಾರಿ ಏನಾಗ್ತದೆ, ನಮ್ಮ ಹಳ್ಳಿಗಳಲ್ಲಿ ನಾಯಿಗಳು ಸಾಮಾನ್ಯವಾಗಿ ಬೀದಿಗಳಲ್ಲಿ ಇರ್ತವೆ, ಹಲವಾರು ಬಾರಿ ಮನುಷ್ಯರನ್ನು ಕಚ್ಚುತ್ತವೆ, ಪ್ರಾಣಿಗಳು ಸಾಕಿದ ನಾಯಿಗಳು ಕೆಲವೊಮ್ಮೆ ಕಚ್ಚುವಂತಹ ಸಂದರ್ಭ, ಸಾಕಿದ ನಾಯಿಗಳು ಕಚ್ಚುತ್ತವೆ, ಬೀದಿ ನಾಯಿಗಳು ಕಚ್ಚುತ್ತವೆ, ಕಚ್ಚೋ ಸಂದರ್ಭ ಇರ್ತದೆ. ಇಂಥ ಸಂದರ್ಭಗಳಲ್ಲಿ ಗಾಯ ಆಗ್ತದೆ. ಗಾಯ ಆದಾಗ ಏನ್ ಮಾಡ್ಬೇಕಂದ್ರೆ, ಮೊದಲನೇದಾಗಿ ಸಾಮಾನ್ಯ ಗಾಯಗಳಂತೆ ಅದನ್ನು ಸ್ವಚ್ಛವಾದ ನೀರಿನಿಂದ ಅದನ್ನು ತೊಳಿಬೇಕು. ಆನಂತರ ಕಚ್ಚಿದ ತಕ್ಷಣ ರಕ್ತ ಬರ್ತಿರ್ಬಹುದು, ಅದು ರಕ್ತ ಬರ್ತಿದೆ ಅಂತ ರಕ್ತವನ್ನ ಬಂದ್ ಮಾಡ್ಲಿಕ್ಕೆ ಹೋಗ್ಬಾರ್ದು ತಕ್ಷಣನೇ. ಯಾಕಂತಂದ್ರೆ ಒಂದ್ ಸ್ವಲ್ಪ ಅವು ನಾಯಿಯ ಒಂದು ಜೊಲ್ನಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಗಳು ಏನಿರ್ತವೆ ಅವು ಸ್ವಲ್ಪ ಹರಿದು ಹೋಗ್ಲಿಕ್ಕೆ ಬಿಡಬೇಕು, ಸ್ವಲ್ಪ ರಕ್ತ ಹರಿದು ಹೋಗ್ಲಿಕ್ಕೆ ಬಿಡಬೇಕು. ಅಂದ್ರೆ ಏನಾಗ್ತದೆ ಅಂದ್ರೆ ನಾಯಿ ಕಚ್ಚಿದಾಗ ನಾಯಿ ಜೊಲ್ನಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಪ್ರಾಣಿಯ ದೇಹದೊಳಗೆ ಹೋಗೋದನ್ನ ನಾವು ಸಾಕಷ್ಟು ಮಟ್ಟಿಗೆ ತಡೆಗಟ್ಟಬಹುದು. ಆದ್ರಿಂದ ಸ್ವಲ್ಪ ರಕ್ತ ಹೊರಗೆ ಹೋಗ್ಲಿಕ್ಕೆ ಬಿಡಬೇಕು. ನಂತರದಲ್ಲಿ ಗಾಯದ ಒಂದು ಮೇಲ್ಭಾಗದಲ್ಲಿ ಒಂದು ಗಟ್ಟಿಯಾದ ಕಟ್ಟನ್ನು ಹಾಕ್ಬೇಕು, ಅಂದ್ರೆ ಅದು ಒಂದು ದಾರದಿಂದ ಆಗ್ಲಿ ಅಥವಾ ಒಂದು ಸ್ವಚ್ಛವಾದ ಬಟ್ಟೆಯಿಂದ ಆಗ್ಲಿ ಮೇಲೊಂದು ಕಟ್ಟ ಹಾಕ್ಬೇಕು. ಆ ನಂತರದಲ್ಲಿ ಗಾಯವನ್ನ ಸ್ವಚ್ಛವಾದ ನೀರಿನಿಂದ ತೊಳಿಬೇಕು. ಇದನ್ನ ಒಂದು ಮೈಗೆ ಹಚ್ಚತಕ್ಕಂಥ ಒಂದು ಸಾಬೂನಿನಿಂದ ತೊಳೆದ್ರು ಕೂಡ ತುಂಬಾ ಒಳ್ಳೆಯದು ಈ ನಾಯಿ ಕಚ್ಚಿದ ಗಾಯಗಳನ್ನ. ಆನಂತರ ಗಾಯವನ್ನ ಬಟ್ಟೆಯಿಂದ ಮುಚ್ಚದೆ ಹಾಗೆ ತೆರೆದಿಡೋದು ಒಳ್ಳೆಯದು. ಈ ನಾಯಿ ಕಚ್ಚಿದ ಗಾಯಗಳ ಸಂದರ್ಭದಲ್ಲಿ ಗಾಯವನ್ನು ಮುಚ್ಚದೆ ಹಾಗೆ ತೆರೆದಿಡೋದು ಒಳ್ಳೆಯದು. ಅಂದ್ರೆ ಅದರ ಮೇಲೆ ಯಾವುದೋ ಹೊಲಸು ಬೀಳಬಾರ್ದು. ಇದು ನಾಯಿ ಕಚ್ಚಿದ ಗಾಯ ಆಯ್ತು. ಇನ್ನು ಹಲವಾರು ಬಾರಿ ಏನಾಗ್ತದೆ ಅಂದ್ರೆ ದನಗಳಿಗೆ ಕಾಲು ಬಾಯಿ ಬೇನೆ ಬರ್ತದೆ. ಕಾಲು ಬಾಯಿ ಬೇನೆ ಬಂದಾಗ ದನಗಳಿಗೆ ವಿಪರೀತ ಜ್ವರ ಬರ್ತದೆ, 104-105 ಡಿಗ್ರಿ ಸೆಲ್ಸಿಯಸ್ ನಷ್ಟು ಜ್ವರ ಬರ್ತದೆ. ಮುಖ್ಯವಾಗಿ ಇದರಿಂದ ಕಾಲು ಬಾಯಿ ಬೇನೆ ನಷ್ಟ ಅಂತಂದ್ರೆ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗ್ತದೆ, ಗಾಯಗಳಾಗ್ತವೆ. ಇಂತ ಸಂದರ್ಭದಲ್ಲಿ ದನಗಳು ಬಹಳ ನರಳುತ್ತವೆ. ಒಂದು ಕಾಲ್ ಕುಂಟಾಗ್ತದೆ, ಇನ್ನೊಂದ್ ಕಡೆಗೆ ಬಾಯಿಯಲ್ಲಿ ಗುಳ್ಳೆಗಳಾಗಿ ದನಗಳು ನಡೆದಾಡಕ್ ಬರೋದಿಲ್ಲ. ಇಂತ ಸಂದರ್ಭಗಳಲ್ಲಿ ನಮ್ಮ ರೈತರು ಏನ್ ಮಾಡುವಂತಂದ್ರೆ, ಮೊದಲು ಆರೋಗ್ಯವಂತ ದನಗಳನ್ನ ಈ ರೋಗ ಬದ್ಧ ದನಗಳಿಂದ ದೂರ ಇಡಬೇಕು. ಆಮೇಲೆ ಗಾಯಗಳನ್ನ, ಅದು ಬಾಯಿಯ ಗಾಯ ಆಗಿರಬಹುದು ಅಥವಾ ಕಾಲಿನ ಗಾಯ ಆಗಿರಬಹುದು, ಸೂಕ್ತ ಸೂಕ್ಷ್ಮಣನಾಶಕ ದ್ರಾವಣದಿಂದ ತೊಳಿಬೇಕು. ಅಂದ್ರೆ ಕಾಲಿಗೆ ಬಾಯಿಗೆ ಒಂದೇ ತರದ ದ್ರಾವಣ ಇರೋದಿಲ್ಲ, ಕಾಲಿಗೆ ಒಂದು ತರದ ದ್ರಾವಣವನ್ನ ಬಾಯಿಗೆ ಒಂದು ತರದ ದ್ರಾವಣವನ್ನು ಉಪಯೋಗಿಸಬಹುದು. ವಿಶೇಷವಾಗಿ ಬಾಯಿಯನ್ನ ತೊಳೆದು ನಾವು ಸ್ವಲ್ಪ ಜೇನುತುಪ್ಪ ಹಾಗೂ ಅರಿಶಿನವನ್ನು ಹಚ್ಚಬಹುದು. ಆನಂತರ ಈಗ ಗ್ಲಿಸರಿನ್ ಅನ್ನು ಕೂಡ ಕೆಲವೊಂದ್ಸರಿ ಹಚ್ಚುತ್ತಾರೆ. ಇವು ಹಚ್ಚೋದ್ರಿಂದ ಒಂದ್ ಸ್ವಲ್ಪ ಗಾಯಿಯ ಒಂದು ಪ್ರಭಾವ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಆನಂತರ ಕಾಲಿನ ಗಾಯವನ್ನ ನಾವು ಚೆನ್ನಾಗಿ ತೊಳೆಯಬೇಕು. ಇದಕ್ಕೆ ವಿಶೇಷವಾಗಿ ಈಗ ಪೊಟ್ಯಾಸಿಯಂ ಪರ್ಮಂಗನೇಟ್ ಅಂತ ಹೇಳಿದೆ, ಇದು ಒಂದು ಸ್ವಲ್ಪ ದುಡ್ಡಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡ್ತಕ್ಕಂತ ಒಂದು ವಿಧಾನ. ಒಂದು 8-10 ರೂಪಾಯಿಗೆ ಒಂದು ಸಣ್ಣ ಪ್ಯಾಕೆಟ್ ಸಿಗ್ತದೆ. ಇದರಲ್ಲಿ ಒಂದು 3-4 ಹರಳುಗಳನ್ನು ತೆಗೆದುಕೊಂಡು ಒಂದು 1/2 ಬಕೆಟ್ ನೀರಿನಲ್ಲಿ ಕಲಸಿ, ತಿಳಿ ಗುಲಾಬಿ ಬಣ್ಣ ಅಥವಾ ತಿಳಿ ಕೆಂಪು ಬಣ್ಣ ಬರೋ ಹಾಗೆ ಕಲಸಿ ಆ ದ್ರಾವಣದಿಂದ ಸ್ವಚ್ಛವಾಗಿ ಕಾಲಿನ ಗಾಯಗಳನ್ನು ತೊಳಿಬೇಕು. ಹುಳುಗಳಾಗಿದ್ರೆ ಮುಂಚೆ ಹೇಳಿದಾಗ ಟರ್ಪಂಟೈನ್ ಎಣ್ಣೆನಿಟ್ಟು ಹುಳುಗಳನ್ನ ನಾಶ ಮಾಡಬೇಕು. ನಂತರದಲ್ಲಿ ಅದಕ್ಕೊಂದು ಸೋಂಕು ನಾಶಕ ಔಷಧಿಯನ್ನು ಹಚ್ಚಬೇಕು. ಅದು ಬೇವಿನ ಎಣ್ಣೆ ಆಗಿರಬಹುದು ಅಥವಾ ಇತರ ಯಾವುದೇ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಒಂದು ಮುಲಾಮು ಅಥವಾ ಪೌಡರ್ ಆಗಿರಬಹುದು, ಇವುಗಳನ್ನ ನಾವು ಗಾಯಗಳಿಗೆ ಹಚ್ಚಿಸಬೇಕು. ಆ ನಂತರದಲ್ಲಿ ಒಂದು ಪಶುವೈದ್ಯರಿಂದ ಈ ಬ್ಯಾಕ್ಟೀರಿಯಾಗಳಿಂದ ಆಗಿರತಕ್ಕಂತ ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ, ಅದನ್ನ ತಡೆಗಟ್ಟಲಿಕ್ಕೆ ಪಶುವೈದ್ಯರಿಂದ ಸೂಕ್ತ ಚಿಕಿತ್ಸೆಯನ್ನು ನಾವು ಕೂಡ ಕೊಡಿಸಬೇಕು. ಹಾಗೆ ದನಗಳಿಗೆ ಮೇವು ತಿನ್ಲಿಕ್ಕೆ ಕಷ್ಟ ಆಗ್ತಿರ್ತದೆ, ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಮೆತ್ತನೆಯ ಮೇವು ಹಾಗೂ ಹಿಂಡಿಯನ್ನ ಕೊಡಬೇಕು. ಇದು ಕಾಲ್ಬಾಯಿ ಬೇನೆಯ ಗಾಯಗಳಾಯ್ತು. ಇನ್ನು ಸಾಮಾನ್ಯವಾಗಿ ಬಹಳಷ್ಟು ತರದ ಗಾಯಗಳಲ್ಲಿ ರಕ್ತಸ್ರಾವ ಆಗ್ತಾ ಇರ್ತದೆ, ಅಂದ್ರೆ ರಕ್ತ ಹರಿದು ಹೊರಗೆ ಹೋಗ್ತಾ ಇರ್ತದೆ. ಇಂತಹ ಸಂದರ್ಭಗಳಲ್ಲಿ ಒಂದು ಔಷಧ ಇರ್ತದೆ, ಅದು ಟಿಂಕ್ಚರ್ ಬೆಂಜಾಯಿನ್ ಅಂತ ಇರ್ತದೆ. ಈಗ ಟಿಂಕ್ಚರೈಡಿನ್ ಒಂದು ಒಳ್ಳೆಯ ಸೋಂಕು ನಾಶಕ ದ್ರಾವಣ, ಅದೇ ತರ ಒಂದು ಟಿಂಕ್ಚರ್ ಬೆಂಜಾಯಿನ್ ಅಂತ ಇರ್ತದೆ. ಇದು ಒಂದು ಅಂಟು ಅಂಟಾದ ಪದಾರ್ಥ ಇರ್ತದೆ. ಈ ದ್ರಾವಣವನ್ನ ಗಾಯಗಳಾದಾಗ ರಕ್ತಸ್ರಾವ ಆಗ್ತಿರ್ಬೇಕಾದ್ರೆ ಆ ಗಾಯಗಳಿಗೆ ಹಚ್ಚೋದ್ರಿಂದ ಈ ರಕ್ತ ಸ್ರಾವ ಆಗೋದನ್ನ ಕಡಿಮೆ ಮಾಡಬಹುದು. ಇದನ್ನು ಕೂಡ ರೈತರು ತಮ್ಮ ಹತ್ರ ಇಟ್ಕೊಂಡ್ರೆ ಈ ರಕ್ತಸ್ರಾವದ ಸಂದರ್ಭದಲ್ಲಿ ಇದನ್ನ ಉಪಯೋಗಿಸಬಹುದು. ಈಗ ಕೆಲವೊಮ್ಮೆ ನೋಡ್ರಿ ಏನಾಗ್ತದ, ಹೊಲದೊಳಗೆ ಕೆಲಸ ಮಾಡುವಾಗ ಅಥವಾ ಕೊಟ್ಟಿಗೆ ಒಳಗಿದ್ದಾಗ ಹಾವಿನಂತಹ ಒಂದು ವಿಷ ಜಂತುಗಳು ಕೂಡ ಬಂದು ಕಡಿಯುವಂತಹ ಸಾಧ್ಯತೆಗಳು ಇರ್ತಾವ. ಹೌದು, ನಿಜ. ಅವಾಗ ಏನ್ ಮಾಡ್ಬೇಕಂತೇಳಿ, ಈಗ ಹಾವು ಕಚ್ಚಿದಾಗ ಏನ್ ಮಾಡ್ಬೇಕಂದ್ರೆ, ಮೊದಲೇದಾಗಿ ಮುಖ್ಯವಾದಂತಂದ್ರೆ ಪಶುವೈದ್ಯರಿಂದ ಚಿಕಿತ್ಸೆಯನ್ನು ಕೊಡಿಸ್ಬೇಕು. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಂದ್ರೆ, ಈ ಹಾವು ಕಚ್ಚಿದ ಭಾಗದ ಮೇಲ್ಭಾಗದಲ್ಲಿ, ಅಂದ್ರೆ ಹಾವು ಎಲ್ಲಿ ಕಚ್ಚಿರ್ತದೋ ಅದರ ಮೇಲ್ಭಾಗದಲ್ಲಿ ಗಟ್ಟಿಯಾಗಿ ಒಂದು ಗಂಟನ್ನು ಹಾಕ್ಬೇಕು. ಅಂದ್ರೆ ಅದು ಈ ಮುಂಚೆ ಹೇಳಿದಾಗ ದಾರದಿಂದ ಆಗಿರ್ಬೋದು, ಹಗ್ಗದಿಂದ ಅಥವಾ ಬಟ್ಟೆಯಿಂದ ಗಟ್ಟಿಯಾಗಿ ಗಂಟನ್ನು ಹಾಕ್ಬೇಕು. ಆಮೇಲೆ ಸ್ವಲ್ಪ ಆ ಹಾವು ಕಚ್ಚಿದ ಭಾಗವನ್ನ ಬ್ಲೇಡ್ ಅಥವಾ ಇನ್ಯಾವುದೋ ಚೂಪಾದ ವಸ್ತುಗಳಿಂದ ಸ್ವಲ್ಪ ತೆರಿಬೇಕು. ಅಂದ್ರೆ ಸ್ವಲ್ಪ ರಕ್ತ ಹೊರಗೆ ಹೋಗೋ ತರ, ಅಂದ್ರೆ ಸ್ವಲ್ಪ ಮಟ್ಟಿಗೆ ವಿಷ ಹೊರಗೆ ಹೋಗ್ತದೆ. ಅಂದ್ರೆ ಇದು ಪೂರ್ಣ ಪರಿಣಾಮಕಾರಿ ಅಂತ ಹೇಳೋಕ್ಕಾಗಲ್ಲ, ಆದ್ರೆ ಸ್ವಲ್ಪ ವಿಷ ಎಂತ ಪರಿಣಾಮವನ್ನು ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡಲು ಸಹಾಯ ಆಗ್ತದೆ. ಇಷ್ಟನ್ನ ನಮ್ಮ ರೈತರು ಮಾಡಬೇಕು. ತದನಂತರದಲ್ಲಿ ಪಶುವೈದ್ಯರಿಂದ ಚಿಕಿತ್ಸೆಯನ್ನು ಕೊಡಿಸಬಹುದು. ಆನಂತರ ಇನ್ನೊಂದು ಪರಿಸ್ಥಿತಿ ಅಂತಂದ್ರೆ, ಪ್ರಾಣಿಗಳಿಗೆ ಎಷ್ಟೋ ಸಾರಿ ವಿಶೇಷವಾಗಿ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂತ ಎತ್ತುಗಳಿಗೆ ಬೇಸಿಗೆ ಸಂದರ್ಭಗಳಲ್ಲಿ ಬಿಸಿಲು ತಾಪ ಜಾಸ್ತಿ ಇದ್ದಾಗ ಮೂಗಿನಿಂದ ರಕ್ತ ಹೋಗ್ತದೆ. ಈ ಮೂಗಿನಿಂದ ರಕ್ತ ಹೋಗುವಾಗ ಏನ್ ಮಾಡ್ಬೇಕಂತಂದ್ರೆ, ಅವನ್ನ ತಕ್ಷಣನೇ ಆ ದನಗಳ ಕೆಲಸ ಮಾಡೋದನ್ನ ನಿಲ್ಲಿಸಿ, ಎತ್ತುಗಳನ್ನ ಕೆಲಸ ಮಾಡೋದನ್ನ ನಿಲ್ಲಿಸಿ ನೆರಳಿಗೆ ತಂದು ವಿಶ್ರಾಂತಿ ಕೊಡಬೇಕು. ತದನಂತರದಲ್ಲಿ ತಣ್ಣೀರಲ್ಲಿ ಅದ್ದಿ, ಸಾಧ್ಯವಾದ್ರೆ ಬರ್ಫ್ ಅಥವಾ ಮಂಜುಗಡ್ಡೆಯನ್ನು ತೆಗೆದುಕೊಂಡು ಈ ಕೊಂಬಿನ ಬುಡದಲ್ಲಿ ಹಾಗೂ ತಲೆಯ ಮೇಲೆ ಇಡಬೇಕು. ಹೀಗೆ ಮಾಡೋದ್ರಿಂದ ಸ್ವಲ್ಪ ಮೂಗಿನಿಂದ ರಕ್ತ ಸ್ರಾವ ಆಗೋದನ್ನ ಕಡಿಮೆ ಮಾಡಬಹುದು. ಇನ್ನು ಒಂದು ಸಂದರ್ಭ ಅಂತಂದ್ರೆ ವಿಷವನ್ನ ಸೇವಿಸೋದು. ಇವತ್ತು ನಮ್ಮ ಒಕ್ಕಲ್ತನದಲ್ಲಿ ಏನಾಗ್ತದೆ, ಹೆಚ್ಚೆಚ್ಚಾಗಿ ಕೀಟನಾಶಕಗಳು, ಪೆಸ್ಟಿಸೈಡ್ಸ್ ಅಂತ ಹೇಳ್ತೀವಿ, ಆಮೇಲೆ ರಾಸಾಯನಿಕ ಗೊಬ್ಬರಗಳು ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, ಇವುಗಳ ಬಳಕೆ ಅತಿ ಆಗ್ತಾ ಇದೆ. ಇವುಗಳನ್ನ ಎಷ್ಟೋ ಸಂದರ್ಭಗಳಲ್ಲಿ ದನಗಳು ಈ ಕೀಟನಾಶಕ ಬಳಸಿದ ಒಂದು ಬಾಟಲ್ ಮುಂತಾದವುಗಳನ್ನ ನೆಕ್ಕೋದ್ರಿಂದ ಕೀಟನಾಶಕ ಸೇವಿಸಬಹುದು, ಅಥವಾ ಕೀಟನಾಶಕ ಸಿಂಪಡಣೆ ಮಾಡಿರ್ತಕ್ಕಂಥ ಬೆಳೆಗಳನ್ನು ತಿಂದು ಕೂಡ ವಿಷ ಆಗಬಹುದು, ಅಥವಾ ಇನ್ಯಾವುದೇ ವಿಷ ಪದಾರ್ಥಗಳನ್ನ ದನಗಳು ಸೇವಿಸಬಹುದು. ಇಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರೆ, ಪ್ರಥಮದಲ್ಲಿ ದನಗಳಿಗೆ ಸಾಕಷ್ಟು ಕುಡಿಯುವ ನೀರನ್ನ, ಸ್ವಚ್ಛವಾದ ನೀರನ್ನ ಕುಡಿಸಬೇಕು. ಇದರಿಂದ ವಿಷದ ಒಂದು ಪರಿಣಾಮ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗ್ತದೆ. ಆನಂತರ ಈ ಮುಂಚೆ ಹೇಳಿದಾಗ ಚಹಾ ಡಿಕಾಕ್ಷನ್, ಚಹಾವನ್ನ ಡಿಕಾಕ್ಷನ್ ಮಾಡಿ ಕುಡಿಸಬೇಕು. ಸುಮಾರು 1/4 ಲೀಟರ್ನಿಂದ 1/2 ಲೀಟರ್ನಷ್ಟು ಚಹಾ ಡಿಕಾಕ್ಷನ್ ಅನ್ನು ಕುಡಿಸಿದ್ರೆ ವಿಷದ ಪರಿಣಾಮ ಸಾಕಷ್ಟು ಕಡಿಮೆ ಮಾಡಬಹುದು. ಇದೇ ರೀತಿಯಾಗಿ ಹುಣಸೆ ಹಣ್ಣನ್ನ ಸುಮಾರು 100-200 ಗ್ರಾಂನಷ್ಟು ಹುಣಸೆ ಹಣ್ಣನ್ನ ನೀರಿನಲ್ಲಿ ಚೆನ್ನಾಗಿ ಕಲಸಿ ಅದನ್ನ ಕೂಡ ಕುಡಿಸೋದ್ರಿಂದ ಈ ಒಂದು ವಿಷದ ಒಂದು ಪರಿಣಾಮವನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಈಗ ಸಾಕಷ್ಟು ವಿಚಾರಗಳನ್ನ ತಾವು ತಿಳಿಸಿದ್ರಿ, ಯಾವ ರೀತಿ ಪ್ರಥಮ ಚಿಕಿತ್ಸೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಇದ್ರ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದಾಗ ಯಾರಾದ್ರೂ ರೈತರು ತಮಗೆ ಸಂಪರ್ಕ ಮಾಡಬೇಕು ಅಂದ್ರೆ ಅವರಿಗೆ ತಮ್ಮ ನಂಬರ್ ಅನ್ನ ಕೊಡ್ತೀರಿ? ಅವಶ್ಯಕವಾಗಿ ನಮ್ಮ ಬೀದರ್ನಲ್ಲಿ ಇರ್ತಕ್ಕಂಥ ಪಶುವೈದ್ಯಕೀಯ ಮಹಾವಿದ್ಯಾಲಯವನ್ನ ಸಂಪರ್ಕಿಸಬಹುದು. ಇದಕ್ಕೆ ನಮ್ಮ ವ್ಯಕ್ತಿಗತವಾದ ದೂರವಾಣಿ ಸಂಖ್ಯೆ ಅಂತ ಅಂದ್ರೆ 9900551511 2424 ಈ ನಂಬರ್ ಅನ್ನ ಸಂಪರ್ಕ ಮಾಡಬಹುದು. ಆದ್ರೆ ಒಂದು ನಮ್ಮ ರೈತರು ಗಮನದಲ್ಲಿ ಇಟ್ಕೊಳ್ಬೇಕು, ಈ ಪ್ರಥಮ ಚಿಕಿತ್ಸೆಯನ್ನು ಕೊಟ್ರೆ ದನಗಳು ಆರಾಮ ಆಗ್ತವೆ ಅಂತ ಅಲ್ಲ, ಮುಖ್ಯವಾಗಿ ಗಮನಿಸಬೇಕಂದ್ರೆ ಇದು ಒಂದು ಪೂರಕವಾದ ಚಿಕಿತ್ಸೆ, ಇದೇ ಮುಖ್ಯ ಚಿಕಿತ್ಸೆ ಅಲ್ಲ. ಇದರ ಜೊತೆಗೇನೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಪಶುವೈದ್ಯರಿಂದ ದನಗಳಿಗೆ ಚಿಕಿತ್ಸೆಯನ್ನು ಕೊಡಿಸಬೇಕು. ಒಳ್ಳೇದು ಡಾಕ್ಟರ್ ಶಿವಕುಮಾರ್ ರಡ್ಡೇರ್ ಅವರೇ, ನಮ್ಮ ರೈತ ಬಾಂಧವರಿಗೆ ಬಹಳಷ್ಟು ಒಳ್ಳೆ ಒಂದು ಪ್ರಾಯೋಗಿಕವಾದಂತಹ ಒಂದು ಮಾಹಿತಿಯನ್ನು ತಾವು ಮಾಡಿಕೊಟ್ಟಿದ್ದೀರಿ. ಯಾಕಂದ್ರೆ ಕೆಲವೊಂದು ಸಂದರ್ಭದೊಳಗೆ ಹಿಂಗಾಗ್ತದೆ, ರೈತರಿಗೆ ಏನ್ ಮಾಡಬೇಕು ಅನ್ನುವಂಥದ್ದು ಒಂದು ವ್ಯವಧಾನ ಇರೋದಿಲ್ಲ, ಏನು ತೋಚೋದಿಲ್ಲ ಮನಸ್ಸಿಗೆ, ಏನ್ ಮಾಡಬೇಕು, ಯಾವ ರೀತಿ ಉಳಿಸಿಕೊಳ್ಬೇಕು ನಮ್ಮ ಜಾನುವಾರುಗಳನ್ನ, ಮತ್ತೆ ಪ್ರಥಮ ಚಿಕಿತ್ಸೆ ಮಾಡಿ ಅದರ ನಂತರ ವೈದ್ಯರ ಕಡೆ ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನು ತಾವು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಈಗ ಶ್ರೀಮಂತ್ ಡೊಂಗರ್ಗಾವ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಮಾಡೇ ಶ್ರೀಮಂತ್ ಡೊಂಗರ್ಗಾವ್ ಮತ್ತು ಸಂಗಡಿಗರಿಂದ ಇನ್ನೊಂದು ಭಜನೆ ಪದ. ಶರಣರ ತಾಯಿ ಚರಣಕ ತ್ರಿಮೂರ್ತಿ ಪೂಜಿಸೋ ತ್ರಿಕಾಲಕ ಹರಿಹರ ಶರಣರ ತಾಯಿ ಚರಣಕ ತ್ರಿಮೂರ್ತಿ ಪೂಜಿಸೋ ತ್ರಿಕಾಲಕ ಗುರುವಿನ ಆಶೀರ್ವಾದೋ ವಿದಕ ಕುರ್ತ ಇಟ್ಟ ನೋಡಿ ತಾಯಿ ಪ್ರೇಮಕ ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ ತಾಯಿ ಸೇವೆ ಸಾರ್ಥಕ ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ ತಾಯಿ ಸೇವೆ ಮಾಡೋ ಜನ್ಮಕ ಎತ್ತೆ ದೊಡಬೇಕು ತಾಯಿ ತಂದಿ ವಚನಕ ಆದಾಕಿ ಬಾಯಿ ಬಡಿ ಬೇಡ ಎಲ್ಲ ಮೋರ್ಕ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ ತಾಯಿ ಸೇವೆ ಮಾಡೋ. ಮಾಡೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ. ತಾಯಿ ತಂದೆ ವಚನಕ ಕರ್ತಾರ ನಡುತ್ತದ ಕೈಲಾಸ ತನಕ, ಎತ್ತ ದೊಡಬೇಕು ತಾಯಿ ತಂದೆ ವಚನಕ ಕರ್ತಾರ ನಡುತ್ತದ ಕೈಲಾಸ ತನಕ, ಎತ್ತ ದೊಡಬೇಕು ತಾಯಿ ತಂದೆ ವಚನಕ ಕರ್ತಾರ